ಆದ್ರೆ ಅಲ್ಲಿ ನಮ್ಗೆ ಸ್ಯಾಲ್ರಿ ಇರ್ತಿತ್ತು, ಅದೆಲ್ಲ ಇರ್ತಿತ್ತು ಸರ್. ಆದ್ರೆ ನಮ್ಗೆ ಜೀವನದ ತೃಪ್ತಿ ಇರಲಿಲ್ಲ. ಹಾ ಸರ್, ಹಾಗಾಗಿ ನಮ್ಗೆ ನಮ್ದು ಸ್ವಂತ ಜಮೀನಿನ ಇನ್ನೊಬ್ರಿಗೆ ಕೊಟ್ಟು ಕೃಷಿ ಮಾಡೋದ್ರಿಂದ ನಮ್ಗೆ ಬಹಳ ಬೇಸರ ಆಗ್ತಿತ್ರಿ. ಹಾಗಾಗಿ ನಮ್ಮ ಸ್ವಂತ ಜಮೀನಿದೆ, ಹೋಗಿ ಅದ್ರಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡೋಣ ಅಂತೇಳಿ ನಾವು ಈ ವರ್ಷದಿಂದ ಒಂದು ಬೆಳೆನ ತೆಗಿಬೇಕಂತೇಳಿ ಒಂದು ಛಲ ತೊಟ್ಟಿದ್ದೀವಿ ಸರ್. ಇಷ್ಟು ವರ್ಷ ನೀವು ಮಣ್ಣಿನಲ್ಲಿ ಬೆರೆತು ಕೃಷಿ ಮಾಡಿದ್ರ? ಇಲ್ಲ ಸರ್, ಇಲ್ಲ ಸರ್, ಇದೇ ಒಂದು 6 ತಿಂಗಳಲ್ಲಿ ನನಗೆ ಬಹಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಹೌದಾ? ನನಗಂತೂ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿದೆ ಸರ್. ಹೌದಾ? ಹಾ ಸರ್. ಕಚೇರಿಯಲ್ಲಿ ಕೂತ್ ಕೆಲಸ ಮಾಡೋದಕ್ಕೂ ಅಲ್ಲಿ ಇಲ್ಲಿಗೂ ಏನ್ ವ್ಯತ್ಯಾಸ ಅನಿಸ್ತದೆ? ತುಂಬಾ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ನಮ್ದೇ ಭೂಮಿ, ನಮ್ದೇ ಒಂದು ಸ್ವಂತ ಗಾರಿಕೆ, ಸ್ವಂತ ಆಲೋಚನೆ, ಮತ್ತೆ ಒಂದು ದೃಢ ವಿಶ್ವಾಸ, ಇದೆಲ್ಲ ಕೂಡ ನಮ್ಗೆ ವರ್ಕ್ ಆಗುತ್ತೆ ಸರ್. ಈಗ ನಿಮ್ಗೆ ಮೊದಲು ಹೆಚ್ಚು ಕೃಷಿ ಅನುಭವ ಇರಲಿಲ್ಲ? ಇಲ್ಲ ಸರ್. ಈಗ ನೀವು ಒಮ್ಮಿಂದೊಮ್ಮೆಗೆ ಕೆಲಸ ಬಿಟ್ಟು ಬಂದು ಹೊಲಕ್ಕೆ ಬಂದಿದ್ರಿ, ಆಗ ನಿಮ್ಗೆ ಏನ್ ಅನ್ಸುತ್ತು? ಸ್ಟಾರ್ಟಿಂಗಲ್ಲಿ ಕೆಲವೊಂದು ಏನ್ ಮಾಡ್ಬೇಕಪ್ಪ ಅನ್ನೋದು ಗೊತ್ತಾಗಲಿಲ್ಲ ನಮ್ಗೆ. ಮತ್ತೆ ನಮ್ಮ ಕಾಕರ ಮಗ ಮಾರುತಿ ಅಂತ ಇದ್ರು, ಅವರೆಲ್ಲ ಹೂವಿನ ತೋಟ ಮಾಡ್ತಿದ್ರು. ಅವ್ರ ಜೊತೆಗೆ ಹೋಗ್ತಾ ಇದ್ದಾಗ ಅವರೆಲ್ಲ ಎಡೆ ಹೇಳ್ಕೊಡ್ತಿದ್ರು, ಇದನ್ನ ಬಿತ್ತು, ಈ ತರ ಮಾಡು, ಆಮೇಲೆ ಫಸ್ಟ್ ಸಣ್ಣದಾಗಿ ಪ್ರಾರಂಭ ಮಾಡು, ಆಮೇಲೆ ದೊಡ್ಡದಕ್ಕೆ ಕೈ ಹಾಕ್ಬೇಡ, ಸಣ್ಣದಾಗಿ ತಕೊಂಡು ಅದ್ರ ಲಾಭ ತಕೊಂಡು ಮುಂದೆ ಬೆಳಿದ್ನಪ್ಪ ಅಂದ್ರೆ ಮುಂದೆ ಮತ್ತಿಷ್ಟು ಮಾಡಂತಿ. ಈ ತರ ಎಡೆಗಳು ನನ್ಗೆ ನಮ್ಮ ತಮ್ಮನವರಾಗಿರ್ಲಿ ಮತ್ತೆ ನಮ್ಮ ಫ್ರೆಂಡ್ಸ್ ಆಗಿರ್ಲಿ ಇವರೆಲ್ಲ ಹೇಳ್ಕೊಡ್ತಿದ್ದಾರೆ. ಈಗ ಏನೇನು ಬೆಳೆದ್ರಿ ಈ ಸಲ ನೀವು? ಈ ಸಲ ಸರ ನಾವು ಒಂದು 3 ಎಕರೆಯಲ್ಲಿ ಒಂದು ಸಜ್ಜೆ ಹಾಕಿದ್ವಿ ಸರ್. ಅದು 7 ಗೂಡು ಆಗಿದೆ ಸರ್. ಹೌದಾ? 7 ಗೂಡು ಸಜ್ಜೆ ಹಾಕಿದ್ವಿ, ಬರವಲ್ಲ ನಮ್ದು. ತುಂಬಾ ಚೆನ್ನಾಗಿ ಮಳೆ ಆಶ್ರಿತ, ತುಂಬಾ ಚೆನ್ನಾಗಿ ಬಂದಿದೆ ಸರ್ ಪೀಕ್. ಅದನ್ನ ತಕ್ಕಂದು ಮತ್ತೆ ಅದೇ ಹೊಲಕ್ಕೆ ನಾವು ಈಗ ಹುಳಿ ಹಾಕಿದಿವ್ರಿ. ಹುಳಿ ಹಾಕಿದಿವಿ? ಹಾ, ಹುಳಿ ಹಾಕಿದಿವಿ. 2ನೇ ಪೀಕ್ ಸರ್ ಈಗ ಅದು. ಅದ್ರೊಳಗ ಅಂದ್ರೆ ಈ ಮುಂಗಾರಿನಲ್ಲಿ ಒಂದು ಸಜ್ಜೆ ಬೆಳೆದಿದ್ರಿ, ಈಗ ಮತ್ತೆ ಹುಳಿ ಹಾಕಿದಿರಿ. ಈ ಸಜ್ಜಿಗೆ ಈಗ ನೀವು ಹೊಸದಾಗಿ ಯಾವ ರೀತಿ ಅನುಭವ ತಗೊಂಡ್ರಿ, ಏನೇನ್ ಮಾಡಿದ್ರಿ ಹೊಲದಲ್ಲಿ ಕೆಲಸ ಸ್ಟಾರ್ಟಿಂಗ್ ಲಿಂದ ಹಿಡಿದು ಹೇಳಿ ಸ್ವಲ್ಪ. ಈಗ ನಿಮ್ ತಂದೆಯವರಿಲ್ಲ ಕೃಷಿ ಮಾಡ್ಲಿಕ್ಕೆ, ನಿಮ್ ತಾಯಿಯವ್ರನ್ನ ಜೊತೆಗೆ ನೀವು ಕೆಲಸ ಮಾಡಿದ್ರಿ, ಮತ್ತೆ ಆಳು ಕಾಳುಗಳನ್ನ ಬಳಸ್ಕೊಂಡ್ರೆ, ಆ ಅನುಭವ ಹೇಳ್ರಿ ಮೊದಲು ನಿಮ್ದು. ಅದೇ ಸರ್, ನಾವು ನಮ್ಮಲ್ಲಿ ಎತ್ತಿಲ್ಲ ಸರ್ ನಮ್ಮ ಮನೆಯಲ್ಲಿ, ಅದು ಬಾಡಿಗೆ ಗಳಲ್ಲೇ ಬಿಚ್ಚಿದ್ವಿ ಸರ್. ಎಲ್ಲ ಅದ ಮಾಡಿದ್ವಿರಿ. ಅದ ಮಾಡಿದ್ಮೇಲೆ ಮತ್ತೆ ಹೊಳ್ಳಿ ಇಲ್ಲಿ ಊರಾಗೆಲ್ಲ ಆಳು ಸಿಗ್ತಾರೆ ಸರ್. ಒಂದ್ಸರಿ ಕಳೆ ತೆಗ್ಸಿದ್ವಿ ಸರ್, ಆಮೇಲೆ ಗಡ್ಡಿ ಹೊಡೆದ್ವಿ ಸರ್. ಗಡ್ಡಿ ಹೊಡೆಯೋಕೆ ನಾನು ಮತ್ತೆ ಇನ್ನೊಂದು 2 ಆಳು ಕರ್ಕೊಂಡು ಗಡ್ಡೆ ತಗೊಂಡು ಗಡ್ಡಿ ಹೊಡೆಸಿದ್ವಿ ಸರ್. ಸೊ ಈ ಥರ ಮಾಡಿದ್ವಿ ಸರ. ಮಾಡಿದ್ಮೇಲೆ ಮತ್ತೆ ಹೊಳ್ಳಿ ಕೊಯ್ಯಕ್ಕೆ ಹೋದ್ವಿ. ಕೋದ್ಮೇಲೆ ಏನಾಯ್ತು ಅಂದರೆ ಗೂಡು ಹಾಕಕ್ಕೆ ನನಗೆ ಬರ್ತಿದ್ದಿಲ್ಲ. ಅದು ಗೂಡು ಹಾಕೋದಂದ್ರೆ 1 ತಿಂಗಳು 2 ತಿಂಗಳು ಎಂಥ ಮಳೆ ಬಂದ್ರೂ ತೊಯ್ಬಾರ್ದು ಸಜ್ಜಿ ಕಾಳು. ಅದು ಒಂದು ಟೆಕ್ನಿಕ್ ಅಲ್ವಾ? ಅದು ಒಂದು ಟೆಕ್ನಿಕ್ ಸರ್. ಅಂತ ಒಂದು ಗೂಡು ಹಾಕಕ್ಕೆ ನಂಗೆ ಬರ್ತಿದ್ದಿಲ್ಲ. ಆಮೇಲೆ ಇಲ್ಲಿ ಯಾರಾದ್ರೂ ಗೂಡು ಹಾಕರನ್ನ ಕೇಳಕ್ ಹೋದ್ರೆ ಯಾರು ಕೂಡ ನಮಗೂ ಗೂಡು ಹಾಕೋದವು ಅಂತ ಹೇಳ್ತಿದ್ರು ಸರ್. ಆದ್ರೆ ಈ ನಮ್ಮ ಅಕ್ಕ ಇದ್ರು ಶಾಂತ ಅಂತೇಳಿ, ಅವ್ರು ಒಂದು ಧೈರ್ಯ ಕೊಟ್ರು. ಅವ್ರು ಯಾರು ಬರ್ಲಿದ್ರು ಪರವಾಗಿಲ್ಲ, ನಾವು ಹೋಗಿ ಹಾಕಿ ಬಿಡೋಣ ಅದು ಏನಾರ ಆಗ್ಲಿ ಅಂತಂದು ಹೇಳಿದ್ವಿ. ಆಗ ಹೋಗಿ ಸ್ವಲ್ಪ ಕಷ್ಟಪಟ್ವಿ, ಎಲ್ಲ ಹಂಗಾಕು ಹಿಂಗಾಕು ಮ್ಯಾಲಿದ್ದ ಹಾಕು ಈ ತರದ್ದೆಲ್ಲ ಅವ್ರು ಹೇಳ್ಕೊಟ್ರು, ಹಾಕಿದ್ವಿ. ಆದ್ರೆ ಇವತ್ತಿಗೂ ಕೂಡ ಗೂಡು ಜುಮ್ ಬಂದಿಲ್ಲ, ಮಳೆಗೆ ತೋದಿಲ್ಲ, ಏನು ತೋದಿಲ್ಲ ಸರ್. ಕಾಳು ಹೆಂಗಿದ್ದ ಹಂಗೆ ಇದಾವ್ರಿ. ಈಗ ಗೂಡು ನೀವೇ ಒಬ್ಬರೇ ಕಟ್ಟಿದ್ರೆ ಎಷ್ಟು ಜನ ಸೇರಿ ಕಟ್ಟಿದ್ರಿ ಈಗ ನೀವು? ನಮ್ಮ ಅಕ್ಕರ್ ಇದ್ರಿ, ಆಮೇಲೆ ನಾವಿದ್ರಿ, ನಮ್ಮ ಅಕ್ಕರಿಗೆಲ್ಲ ಅನುಭವ ಇದೆ. ಅವ್ರಿಗೆ ಅನುಭವ ಇದ್ರಿ, ಅವ್ರಿಗೆ ಅನುಭವ. ಹೆಂಗಪ್ಪ ಈಗ ಟೆಕ್ನಿಕ್, ತನೆ ತೊಯ್ಲಾರ್ದಂಗೆ ಕಾಳು ತೊಯ್ಲಾರ್ದಂಗೆ ಏನ್ ಮಾಡಿದ್ರಿ ಹೆಂಗೆ? ಅದು ಒಂದು ಆಕೃತಿ ಬರ್ತಲ್ರಿ, ತ್ರಿಭುಜ ಆಕೃತಿ, ಆ ತರ ಅದನ್ನ ಕಟ್ಬೇಕು ಸರ್. ಅಂದ್ರೆ ಅದು ಈ ಕಡೆ ಇದನ್ನಾರ ಮಳಿ ಬರ್ಲಿ, ಈ ಕಡೆ ಇದನ್ನ ಮಳಿ ಬರ್ಲಿ, ಒಂದೇ ಒಂದು ಹನಿನೂ ಕೂಡ ಒಳಗಡೆ ಒಕ್ಕೋಬಾರ್ದ್ರಿ. ಆ ತರ ಗೂಡು ಕಟ್ಬೇಕು ಸರ್. ಅದು ಇಲ್ಲಿನ ರೈತರು ಅದರೊಳಗೆ ಪಳಗಿದ್ದಾರೆ ಸರ್. ನಿಮ್ ಭಾಗದಲ್ಲಿ? ಹಾ, ನಮ್ ಭಾಗದಲ್ಲಿ ಒಂದನಿ ಸುತ್ತಲೂ ನೋಡಿ ಬಯಲಲ್ಲೆಲ್ಲ ಗೂಡುಗಳೇ ಕಾಣ್ತಿರ್ತವೆ. ಹಾ, ಗೂಡುಗಳು. ಹೌದು ಸರ್. ಊರ್ಲಿಂದ ನೋಡಿದ್ರೆ ಬರೀ ಗೂಡುಗಳೇ ಕಾಣ್ತಾರೆ. ಹೌದು ಸರ್, ಹೌದ್ರಿ. ಮತ್ತೆ ಯಾವ್ದೇ ಬಿರುಗಾಳಿ ಬಂದ್ರು ಕೂಡ ಅದು ಆರೋಗ್ಯ ಬಿಡ್ಬಾರ್ದು. ಆರೋಗ್ಯ ಮತ್ತೆ ಒಳಗಡೆ ಕಾಳು ಇರ್ತಾವ ಸರ್. ಆ ಕಾಳಿಗೆ ಒಂದನಿ ನೀರು ತೋಸಿದ್ರೆ ಮೊಳಕೆ ಹೊಡೆದ್ ಬಿಡ್ತಾವ, ಮೊಳಕೆ ಹೊಡೆದ್ ಬಿಡುತ್ತೆ. ಅಷ್ಟು ಜಾಗೃತಿಯಿಂದ ಅದನ್ನ ಗೂಡು ಕಟ್ಬೇಕು ಸರ್. ಈಗ ನೀವು ಸಜ್ಜೆಗೆ ಎಷ್ಟು ಗೂಡು ಕಟ್ಟಿದ್ರಿ? ನಾವು 7 ಗೂಡು ಕಟ್ಟಿದ್ವಿ ಸರ್. 7 ಗೂಡು ಕಟ್ಟಿ? ಹಾ ಸರ್, 3 ಎಕರೆದಲ್ಲಿ 7 ಗೂಡು ಕಟ್ಟಿ. ಒಂದು ಗೂಡಲ್ಲಿ ಎಷ್ಟು ಕಾಳು ಸಿಗುತ್ತೆ ನಮ್ಗೆ? ಒಂದು ಗೂಡಲ್ಲಿ ಒಂದು 10 ಚೀಲ ಸಿಗುತ್ತೆ ಸರ್. 10 ಚೀಲ? ಹಾ, ಸಿಗುತ್ತೆ. ಓಹೋ, ಸುಮಾರು ಒಂದು 70 ಚೀಲ ಈಗ ಸಜ್ಜೆ ಬೆಳೆದಿದ್ರಿ? ಆಗ್ಬೋದು, ಆಗ್ಬೋದು. ಈಗ ಯಾವಾಗ ಅದನ್ನ ನೀವು ಒಕ್ಕಣೆ ಮಾಡ್ತೀರಾ? ಅದನ್ನ ಸರ ಈಗ ಮಳೆ ನೋಡ್ಕೊಂಡು 1 ತಿಂಗಳು 2 ತಿಂಗಳು ಅದ್ರೊಳಗೆ ಗೂಡ್ನಲ್ಲಿ ಆ ಕಾಳು ಮಾಗ್ಬೇಕು ಸರ್. ಹೌದಾ? ಹಾ, ಈಗ ನಾವು ಹಿಂಗ ಹಸಿದಕ್ಕೆ ಹೋದ್ರೆ ಹಿಂಗ ನಾವು ಮಿಷಿನ್ ಹಾಕ್ತೀವಿ ಅಂತ ಕೊಡ್ರಿ, ಇನ್ನೂ ಹಸಿ ಇರುತ್ತೆ ಸರ್. ಆದರೆ ಈ ಗೂಡು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಎರಡು ತಿಂಗಳ ಅವಧಿಯಲ್ಲಿ ಅದು ಮಾಗುತ್ತೆ. ಅವಾಗ ಅದು ಕಾಳು ಒಂದು ಪೌಷ್ಟಿಕತೆ ಇರುತ್ತೆ ಸರ್ ಅದು. ಅವಾಗ ನಾವು ಅದನ್ನ ಕೋದು ಮತ್ತೆ ಮಿಷಿನ್ ಕರೆಸಿ ಜೀನ್ ಹಾಕಿಸಿ ಅದನ್ನ ಪ್ಯಾಕ್ ಮಾಡಿ ಕಳಿಸ್ತೀವಿ. ರಮೇಶ್ ಅವ್ರೆ, ಈಗ ನೀವು ಹೇಳೋದು ಗೂಡು ಕಟ್ಟೋದು ಒಂದು ಟೆಕ್ನಿಕ್ ಅದು. ಹೌದು ಸರ್. ಹೌದಾ? ಎಂಥ ಮಳೆ ಬರಲಿ ಗಾಳಿ ಬರಲಿ ಒಂದು ಹನಿ ನೀರು ಸಹಿತ ಕಾಳಿಗೆ ಬಡಿಲಾರ್ದಂಗೆ, ಗಾಳಿಗೆ ಗೂಡು ಹಾರು ಹೋಗ್ಲಾರ್ದಂಗೆ ಕಟ್ಟೋದು. ಈಗ ನೀವು ಕಲ್ತಿದ್ರಿ ಅದನ್ನ? ಹೌದು ಸರ್, ಕಲ್ತಿದ್ವಿ. ಈಗ ನಿಮ್ಗೆ ಬಿ ಎ ಓದಿದಿರಿ. ಹೌದು ಸರ್. ನಿಮ್ಗೆ ಆ ಶಿಕ್ಷಣಕ್ಕಿಂತಲೂ ಈ ಮೇಟಿ ಶಿಕ್ಷಣ ಅಂದ್ರೆ ಕೃಷಿ ಶಿಕ್ಷಣ ಹೆಂಗ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ ಸರ್. ಯಾಕಂದ್ರೆ ಈ ಶಿಕ್ಷಣ ಅನ್ನೋದೈತಲ್ಲ ಸರ್, ಇದು ಬುಕ್ ನಲ್ಲಿ ಸಿಗ್ಲಾರದ ಶಿಕ್ಷಣ ಸರ್. ಇದು ಒಂದು ಅನುಭವದಿಂದ ಪಡ್ಕೊಂಡ್ರೆ ಮಾತ್ರ ಅದರಲ್ಲಿ ನಾವು ಆ ಒಂದು ಒಳ್ಳೆ ಆ ಶಿಕ್ಷಣ ನಾವು ಕಾಣ್ತೀವಿ ಸರ್. ಇದು ನಿಜವಾದ ಜೀವನ ಶಿಕ್ಷಣ. ಹೌದು ಸರ್, ಹೌದು. ಈಗ ಹುಳ್ಳಿ ಬೆಳೆದ್ರಿ ಈಗ? ಹೌದು ಸರ್. ಹುಳ್ಳಿ ಅದರ ಅನುಭವ ಹೇಳಿ ಸ್ವಲ್ಪ, ಏನೇನು ಮಾಡಿದ್ರಿ? ಹುಳಿ ಅಂದ್ರೆ ಸರ, ಈಗ ನಾವು ಏನಾಯ್ತಂದ್ರೆ ಅದು ಸಜ್ಜಿ ತಕೊಂಡಿವಲ್ಲ, ತಕೊಂಡ್ಮೇಲೆ ಅವು ಕೋಲಿ ಉಳಿದಿರ್ತಾವ್ರಿ ಕೋಲಿ. ಆ ಕೋಲಿಗೆ ಏನು ಮಾಡಿಬಿಟ್ಟಿವಿ ಅಂದರೆ ರೂಟ್ ಓಡಿಸ್ಬಿಟ್ಟಿ ನಾವು. ಬೇರೆ ಕಡೆಗೆಲ್ಲ ಏನು ಮಾಡ್ತಂದ್ರೆ ರೂಟ್ ಓಡಿಸಿ ಅದನ್ನ ಕುರ್ಗಿಲೆ ಬಿತ್ತಿ ಆಮೇಲೆ ಹಿಂದೆ ಪೊಳಿ ಕಡಿಸ್ತಾರೆ. ಆದರೆ ಇಲ್ಲಿ ನಮ್ಮ ತಮ್ಮರು ಒಂದು ಹೊಸ ಒಂದು ಪ್ರಯೋಗ ಮಾಡಿದರು. ಏನಂದರೆ ಹುಳ್ಳಿಗೆ ಕುರ್ಗಿ ಕೊಟ್ಟು ಸಾಲಿಡಿದು ಬಿತ್ಸೋದು ಅವಶ್ಯಕತೆ ಇಲ್ಲ. ನೀವು ರೂಟ್ರ್ ಒಡೆಕಿನ ಮುಂಚೆಗೆನೆ ಹೊಲ ತುಂಬ ಹುಳಿ ಉಗ್ಬಿಡೋದು. ಹೊಲ ತುಂಬ ಹುಳಿ ಹಿಂಗೆ ಉಕ್ಕೆಂತ ಉಕ್ಕೆಂತ ಗೊಬ್ಬರ ಉಕ್ಕಿದಂಗೆ ಉಕ್ಕೆಂತ ಹೋಗ್ಬಿಡ್ಬೇಕ್ರಿ. ಉಕ್ಕೆಂತ ಹೋದ್ಮೇಲೆ ಹಿಂದೆ ಟ್ರ್ಯಾಕ್ಟರ್ ರೂಟ್ರ್ ಅದೇನು ಮಾಡುತ್ತೆ, ಇದು ಚೈನ್ಲಿಂದ ತಿರುಗುತ್ತಲ್ಲ ಮೇಲಿರ್ತಕ್ಕಂಥ ಬೀಜ ಒಳಗೆ ಹೋಗ್ಬಿಡುತ್ತೆ, ಒಳಗೆ ಹೋಗಿಬಿಡುತ್ತೆ, ಅದು ಹುಟ್ಟಿಬಿಡುತ್ತೆ. ಸೊ ಇವಾಗ ನಿಮಗೆ ತೋರಿಸ್ತೀವಿ ಅದನ್ನ ಹೊಲನ, ನೀವು ಇದನ್ನ ಅದ್ಭುತ ಅಂತ ಹೇಳ್ತೀರಿ. ಯಾವುದೇ ಕುರ್ಗಿ ಇಲ್ದಾನೆ, ಆಮೇಲೆ ಯಾವುದೇ ಹಿಂದೆ ಪೊಳಿ ಇಲ್ದಾನೆ ಆ ರೂಟ್ರಿಂದ ಹಿಂಗೆ ಉಗ್ಗಿಬಿಟ್ರೆ ಅದ್ಭುತವಾಗಿ ಕಡ್ಲಿ ಹೆಂಗೆ ತೋಟ ಇರುತ್ತೆ ಅದೇ ಥರ ಹುಳಿ ಹುಟ್ಟಿದೆ. ಹಾಂ ರೀ. ಈಗ ನೀವು ಸಜ್ಜಿ ಏನು ಬೆಳೆದ್ರಲ್ಲ, ಎಷ್ಟು ಖರ್ಚು ಬಂತು ನಿಮಗೆ? ಸರ್ ಸಜ್ಜಿ ಬೆಳಕ್ಕೆ ಒಂದು 30,000 ಖರ್ಚು ಮಾಡಿದ್ವಿ ಸರ್. ಯಾವ್ಯಾವ್ದಕ್ಕೆ? ಗೆಳೆಯವು, ಆನಂತರ ಅರ್ಗೋದು, ಬಿತ್ತೋದು, ಆಮೇಲೆ ಗಡ್ಡಿ ಹೊಡಿಯೋದು, ಕಸ ತೆಗೆಯೋದು, ಮತ್ತೆ ಕೋದು ಗೂಡು ಹಾಕೋದು ಸರ್. ಈಗ ಎಷ್ಟು ಆದಾಯ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ ನಿಮಗೆ? ಒಂದು 50,000 ಅಂತ ಬರ್ಬೋದು ಸರ್. ನಿಮ್ಮ ಖರ್ಚೆಲ್ಲ ತೆಗೆದು? ಖರ್ಚೆಲ್ಲ ತೆಗೆದ್ನಪ್ಪ ಅಂದರೆ ಒಂದು 20,000-30,000 ರೂಪಾಯಿ ಉಳಿತದೆ. ಓಕೆ. ಈಗ ಹುಳ್ಳಿ ಹೇಗೆ ಇದೆ ಈ ಭಾಗದಲ್ಲಿ ಮಾರುಕಟ್ಟೆ, ಅದರಿಂದ ಲಾಭ ಚೆನ್ನಾಗಿದೆಯಾ ಹೇಗೆ? ಅದರಲ್ಲಿ ಏನಂದ್ರೆ ಸರ, ಈಗ ಹುಳಿ ಅದು ಕಾಯಿಗಿಂತ ಅದ್ರ ಒಟ್ಟು ಬಹಳ ಬೇಡಿಕೆ ಸರ್. ಹೌದಾ? ಅದಕ್ಕೆ ಒಟ್ಟಿಗೆ ಒಂದು ಎಕರೆದಲ್ಲಿ ಇರ್ತಕ್ಕಂಥ ಒಟ್ಟೆ 10,000 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರೆ. ನಾವೇನು ಮಾರ್ಕೆಟ್ಗೆ ಹೋಗಿ ಬಾಡಿಗೆ ಕೊಟ್ಟು ಏರ್ಸೋದಿಲ್ಲರಿ, ಅವರೇ ಬಂದು ತಗೊಂಡು ಹೋಗ್ಬಿಡ್ತಾರೆ. ಎದಕ್ಕೆ ಹೋಗ್ತಾರೆ ಅದನ್ನ? ಅದನ್ನ ಮೇಕೆ ಕುರಿ ಇವಕ್ಕೆಲ್ಲ ಬಹಳ ಅದನ್ನ ಪೌಷ್ಟಿಕಾಹಾರ ಸರ್. ಮತ್ತೆ ಎತ್ತಿಗಿನೂ ಬೇಕು ಸರ್, ಅವಕ್ಕೆಲ್ಲ ತಗೊಂಡು ಹೋಗ್ತಾರೆ. ನಿಮ್ಮ ದನಕರುಗಳು ಇಲ್ವಾ? ನಮ್ಮ ಇದು ಸರ್, ಈಗಿಲ್ಲ ಸರ್, ಅದು ಮಾಡ್ಬೇಕು ಸರ್ ಮುಂದೆ. ಈಗ ನಿಮ್ಗೆ ಬೇಕಂತ ಅನಿಸ್ತದೆ? ಬೇಕಂತ ಅನಿಸ್ತದೆ ಸರ್, ದನಕರುಗಳು ಇವು ಮಾಡ್ಬೇಕಂತಂದ ಐತಿ ಸರ್, ಅದೆಲ್ಲ ಮಾಡ್ಬೇಕ ಮುಂದಿನ ತಯಾರಿ ಮಾಡ್ಕೊಳ್ತಾ ಇದೀವಿ ಸರ್. ಇನ್ನೂ ಒಂದು ಹುಳಿಯಲ್ಲಿ ಒಂದು ಒಂದು ಅದ್ಭುತವಾದ ಕೆಲಸ ಮಾಡಿವಿ ಸರ್. ಏನಂದ್ರೆ ನಾವೇನು ಹುಳಿ ಉಗ್ಗಿ ಬಂದಿಲ್ಲ ಸರ್, ಅದರಲ್ಲಿ ಇಷ್ಟಿಷ್ಟು ಪಟ್ಟೆ ಪಟ್ಟೆ ಜಾಗ ಉಳಿದಿತ್ತು. ಆ ಅಷ್ಟಿಷ್ಟು ಪಟ್ಟೆ ಪಟ್ಟೆ ಜಾಗ ಖಾಲಿ ಉಳಿದಿತ್ತು, ಏನೂ ಬೆಳೆದಿಲ್ಲ ಅಲ್ಲಿ. ನನಗೆ ಅದು ಇದು ಯಾಕೆ ಕಳಿ ಉಳಿತಿ ಅಂತೇಳಿ ಒಂದು ಸಮ ಚಿಂತೆ ಮಾಡೋಕೆ ಬಂದ್ರಿ. ಅವಾಗ ನಮ್ಮ ಮಾರುತಿ ಮತ್ತು ಇವರು ಮಲ್ಲಪ್ಪ ಅಂತೇಳಿ ಅವರು ನಮ್ಗೆ ಆತ್ಮೀಯರು ಭಾಳ, ಅವರು ಒಂದು ಐಡಿಯಾ ಹೇಳ್ಕೊಟ್ರು. ಏನಂದರೆ ಆ ಒಂದು ಪಟ್ಟೆ ಪಟ್ಟೆ ಇರತಕ್ಕಂಥ ಜಾಗನ ಖಾಲಿ ಬಿಡೋಕ್ಕೂ ಬೇಡ, ನಿನ್ನ ಮಗ್ಳ ಬಾವಿ ಐತಿ ಅಲ್ಲೇನು ಮಾಡಿಬಿಡು, ಅದನ್ನು ಮಡಿ ಮಾಡಿಬಿಟ್ಟು ಒಂದು 2 ಕೆಜಿ ಕೊತ್ತಂಬರಿ ಬೀಜ, 1 ಕೆಜಿ ಮೆಂತ್ಯ ಪಲ್ಯ ತಗೊಂಬಂದು ಊರಿ ಬಿಡು, ಒಂದು ತಿಂಗಳದಾಗ ಅದ್ರ ಪೀಕ್ ಬಂದ್ಬಿಡುತ್ತೆ. ನೀ ಮಳೆ ಓತ್ತಂದರೆ ಬಾಯಿ ಒಳಗಿದ್ದ ನೀರು ಐತಲ್ಲ ಕೊಡಲಿ ಓತ್ತಾಕ್ಬಿಡು ಅಂತೇಳಿ ಹೇಳಿದ್ರಿ. ಹಂಗೆ ಹೇಳಿದ ತಕ್ಷಣ ನಾನು ಮಾರ್ಕೆಟ್ಗೆ ಹೋಗಿ 2 ಕೆಜಿ ಕೊತ್ತಂಬರಿ ಬೀಜ, 1 ಕೆಜಿ ಮೆಂತ್ಯ ಬೀಜ ತಗೊಂಬಂದ್ಬಿಟ್ಟೆ. ತಗೊಂಬಂದು ಮರುದಿನ ಊರಿ ಬಿಟ್ಟು ಸರ್. ಈಗ ಭಾಳ ಸಾಲ ಹಿಡಿದು ಮೊಳಕೆ ಇದ್ದು, ಇಷ್ಟಿಷ್ಟುದ ಮೊಳಕೆ ಇದ್ದಿದ್ವಿ ಸರ್. ನಿಮಗೆ ಆದಾಯ? ಹಾಂ, ಅದು ಕೂಡ ಆದಾಯ ಸರ್. ಒಂದು ತಿಂಗಳಲ್ಲಿ ಒಳ್ಳೆ ಬೇಡಿಕೆ ಸಿಕ್ತಂದ್ರೆ 5 ರೂಪಾಯಿಗೆ ಒಂದು ಸೀಡು ಕೊತ್ತಂಬರಿ ಹೋಗುತ್ತೆ ಸರ್. 5 ರೂಪಾಯಿಗೆ ಒಂದು ಸೀಡು ಮೆಂತ್ಯ ಪಲ್ಯ ಹೋಗುತ್ತೆ ಸರ್. ಹೌದಾ? ಹಾಂ ಸರ್. ಅದನ್ನ ಖಾಲಿ ಜಾಗನ ಅದನ್ನ ಉಪಯೋಗ ಮಾಡ್ಕೊಂಡ್ವಿ ಸರ್ ನಾವು. ಆ ಖಾಲಿ ಜಾಗ ಬಿಟ್ಬಿಟ್ರೆ ಕಸ ಬೆಳೆದು ಎಲ್ಲ ಇದಾಗ್ಬಿಡ್ತೀವಿ ಸರ್. ಆಮೇಲೆ ಮಗ್ಳ ಬಾವಿ ಇತ್ತು ಸರ್, ಬಾವಿಯಿಂದ ಸ್ವಲ್ಪ ದೂರದಲ್ಲೇ ಮಡಿ ಮಾಡಿಬಿಟ್ಟಿವಿ. ಆ ಮಡಿ ಒಳಗೆ ಈ ಥರ ಬೀಜ ಚೆಲ್ಲಿ ನೀರು ಓತಾಕ ಸರ್. ದಿನ ಬೆಳಿಗ್ಗೆ 1 ತಾಸು ಹೋಗಿ ಒಂದು 4 ಕೊಡ ನೀರು ಹಾಕಿಬಿಟ್ರೆ ಸಾಕು ಸರ್. ಈಗ ಈ ಥರದ ಚಟುವಟಿಕೆಗಳನ್ನು ಮುಂದುವರ್ಸ್ಕೊಂಡು ಹೋಗ್ತೀರಾ ಮುಂದೆ? ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್. ರಮೇಶ್ ಅವರೇ, ಈಗ ನೀವು ವಿದ್ಯಾಭ್ಯಾಸ ಮಾಡಿ ಬೇರೆ ಎಲ್ಲೋ ಕಡೆ ಕೆಲಸ ಮಾಡಿ ಈಗ ಕೃಷಿಗೆ ಬಂದುಬಿಟ್ಟಿದ್ದೀರಿ, ಈ ಫೀಲಿಂಗ್ ನಿಮ್ಮಂಥ ಯುವಕರಿಗೆ ಏನು ಹೇಳಕ್ಕೆ ಬಯಸುತ್ತೆ? ಅದೇ ಹಿರಿಯರು ಒಂದು ಮಾತು ಹೇಳ್ತಾರೆ, ಏನಂತಂದರೆ ಭೂಮಿ ತಾಯಿ ನಂಬಿದವ್ರಿಗೆ ಕೆಟ್ಟವರಿಲ್ಲ ಅಂತಂದು. ಆ ಫೀಲಿಂಗು ನಾನು ಸುಮ್ಮನೆ ಕೇಳ್ತಾ ಇದ್ದೆ, ಆದರೆ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ, ರಿಯಲೈಸೇಷನ್ ಆಗ್ತಾ ಇದೆ. ಆ ಥರ ಇವತ್ತು ಕೃಷಿಯಿಂದ ಅಂದರೆ ಇವತ್ತು ಕಡಿಮೆ ಒಂದು ಖರ್ಚಿನಲ್ಲಿ ಹೆಚ್ಚು ಆದಾಯ ಗಳಿಸತಕ್ಕಂಥ ಒಂದು ವಿಚಾರ ಇದ್ದಪ್ಪ ಅಂದರೆ ಖಂಡಿತ ನಾವು ಅದರಲ್ಲಿ ಯಶಸ್ವಿ ಕಾಣಕ್ಕೆ ಸಾಧ್ಯ ಸರ್. ಈಗ ಬಿ ಎ ಪದವೀಧರರು ನೀವು, ಎಕನಾಮಿಕ್ಸ್ ಓದಿದ್ದೀರಿ, ಅರ್ಥಶಾಸ್ತ್ರ ಓದಿರ್ತೀರಿ, ರಾಜ್ಯಶಾಸ್ತ್ರ ಓದಿರ್ತೀರಿ, ಸೊ ಇವೆಲ್ಲವೂ ಸಹಿತ ಕೃಷಿಯನ್ನು ಅವಲಂಬಿಸ್ಕೊಂಡು ಇರತಕ್ಕಂಥ ಶಾಸ್ತ್ರಗಳಿವೆಲ್ಲ, ಹೌದಾ? ಈಗ ನಿಮಗೆ ಏನು ಅನಿಸುತ್ತೆ, ನಮ್ಮ ಕೃಷಿ ಒಳಗಡೆಗೆ ನಾನು ಓದಿರ್ತಕ್ಕಂಥ ಪಠ್ಯಕ್ಕಿಂತ ಭಿನ್ನವಾಗಿದೆ, ಸಮಸ್ಯೆಗಳಿದೆ, ಸವಾಲುಗಳಿದ್ದಾವೆ ಅಂತ ಅನಿಸ್ತಾ ಇದೆಯಾ? ಸವಾಲುಗಳು ಸಣ್ಣ ಪುಟ್ಟ ಸವಾಲುಗಳು ಇರ್ತವೆ, ಅವನ್ನ ಮೆಟ್ಟಿ ನಿಲ್ಬೇಕಾಗತ್ತೆ ಸರ್. ಅಲ್ಲ, ಈಗ ಆರ್ಥಿಕ ಸದೃಢತೆ ಬಗ್ಗೆ, ಈ ಕೃಷಿಯಿಂದ ಎಷ್ಟೋ ಕುಟುಂಬಗಳು ಆರ್ಥಿಕವಾಗಿ ಇನ್ನೂ ಹೆಚ್ಚು ಗಟ್ಟಿ ಆಗ್ತಿಲ್ಲ ಅಂತ, ಒಂದು ಅಂದರೆ ರೈತನಿಗೆ ಹೆಚ್ಚು ಹಣ ದಕ್ತಾ ಇಲ್ಲ ಅಂತಕ್ಕಂಥದ್ದು. ಈ ಸಮಸ್ಯೆಯಿಂದ ರೈತರನ್ನ ಸ್ವಲ್ಪ ಮೇಲೆ ತರೋದಕ್ಕೆ ನೀವು ಏನನ್ನ ಆಲೋಚನೆ ಮಾಡ್ತೀರಿ, ಅಥವಾ ನಿಮ್ಮ ಕುಟುಂಬನೇ ಇನ್ನೂ ಹೆಚ್ಚು ನಾನು ಆರ್ಥಿಕವಾಗಿ ಗಟ್ಟಿಯಾಗಬೇಕು ಅನ್ನೋದಕ್ಕೆ ಯಾವ ಥರದ ಪ್ಲ್ಯಾನ್ಗಳನ್ನು ಮಾಡ್ತೀರಿ? ಅದೇ ಸರ್, ನಾವು ಆರ್ಥಿಕವಾಗಿ ಗಟ್ಟಿಯಾಗಬೇಕನ್ಸರ ಈಗ ನಮ್ಮ ಒಂದು ಆಲೋಚನೆಗಳು ಒಂದು ಡಿಫ್ರೆಂಟ್ ಆಗಿರ್ಬೇಕು ಸರ್. ಈಗ ನಾವು ಸಾಂಪ್ರದಾಯಿಕವಾಗಿ ಅವ್ರು ಮಾಡಿದಾರೆ ಅಂತೇಳಿ ನಾವು ಮಾಡೋದು, ಅಥವಾ ಅವ್ರು ಯಾರೋ ಹೇಳಿದ್ರೆ ಅಂತ ಕೇಳಿದ್ರೆ ಆ ಥರ ಇರಬಾರ್ದು ಸರ್. ನಮಗೆ ಯಾವುದು ಸೂಕ್ತ ಅನಿಸುತ್ತೆ ಇವತ್ತು ಮಾರ್ಕೆಟಿಂದ ನೋಡಿಕೊಂಡು, ಆಮೇಲೆ ಸರ್ಕಾರದ ಕೆಲವೊಂದು ಸಬ್ಸಿಡಿಗಳು ಸಿಗ್ತವೆ ಸರ್, ಅದನ್ನು ನೋಡಿಕೊಂಡು, ಮತ್ತು ಸರ್ಕಾರನೂ ಹೆಚ್ಚೆಚ್ಚು ಸಬ್ಸಿಡಿಗಳು ಮತ್ತು ಕೆಲವೊಂದು ಇದನ್ನು ಮಾಡ್ತಾ ಇದೆ, ಇನ್ನೂ ಹೆಚ್ಚಿಗೆ ಮಾಡಬೇಕು ಅದು ಕೂಡ. ಸೊ ಆವಾಗ ನಾವು ಆರ್ಥಿಕ ಸದೃಢತೆ ಖಂಡಿತ ಸಾಧನೆ ಮಾಡೋಕ್ಕೆ ಸಾಧ್ಯ ಸರ್. ಈಗ ನಿಮ್ಮ ಕೃಷಿಗೆ ನಿಮ್ಮ ಸರ್ಕಾರದ ಯೋಜನೆಗಳ ಲಾಭ ಏನಾದ್ರು ತೊಗೊಂಡಿದ್ದೀರಾ? ಹಾಂ, ಖಂಡಿತ ತೊಗೊಂಡಿದ್ದೀವಿ. ಏನೇನು ತೊಗೊಂಡು ಹಾಕಿದ್ದೀವಿ ಸರ್? ಅಪ್ಲಿಕೇಶನ್ ಹಾಕಿದ್ವಿ. ನಾವು ಈ ಸಿರಿಧಾನ್ಯ ಬೆಳೆಗೆ 10,000 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಆ ಒಂದು ನಾನು 1 ಎಕರೆಯಲ್ಲಿ ಸಿರಿಧಾನ್ಯ ಹಾಕಿದ್ದೀವಿ ಸರ್. ಏನೇನು ಹಾಕಿರಿ? ನೆವಣಿ ಹಾಕಿದ್ವಿ ಸರ್. ನೆವಣಿ ಹಾಕಿದ್ವಿ ಸರ್, ಅದು ಅರ್ಜಿ ಕೊಟ್ಟಿದ್ವಿ, ಅದಕ್ಕೆ ಒಂದು 10,000 ರೂಪಾಯಿ ಸಬ್ಸಿಡಿ ಬರುತ್ತೆ ಅಂತ ಒಂದು 10,000 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಾರೆ. ಪ್ರೋತ್ಸಾಹಧನ ಕೊಡ್ತಾರೆ. ಬಂದಿದೆಯಾ? ಇವು ಸರ್ ಹಾಕಿದ್ವಿ ಸರ್, ಅದು ಏನು ಪ್ರೊಸೆಸ್ನಾಗ ಇದೆ ರೀ. ಈಗ ನೆವಣಿ ಈಗ ಬೆಳೆಯಿದೆ, ಬೆಳೆ ಕಟಾವು ಮಾಡಿ ಮಾಡಿದ್ರಿ, ಗೂಡ್ ಹಾಕಿದ್ರಿ, ಎಷ್ಟು ಎಕರೆ ಹಾಕಿದ್ರಿ? 1 ಎಕರೆ. 1 ಎಕರೆ ಎಷ್ಟು ಬರುತ್ತೆ ಅದು ಇಳುವರಿ? 1 ಎಕರೆಗೆ ನೆವಣಿ 1 ಎಕರೆಗೆ ಒಂದು 10 ಚೀಲ ಬರುತ್ತೆ ಸರ್. ಈಗ ಮಾರುಕಟ್ಟೆ ಹೇಗೆ, ಅದನ್ನ ಎಲ್ಲಿ ಮಾರ್ತೀರಿ? ಅದು ಮಾರ್ಕೆಟ್ಗಿಂತ ಹೆಚ್ಚು ನಮಗೆ ಪರಿಚಯ ಇದ್ದವರು, ನಮ್ಮ ಆಫೀಸಲ್ಲಿ ಇರ್ತಕ್ಕಂಥ ಕೊಲೀಗ್ಸು ಮತ್ತು ಬೇರೆ ಬೇರೆ ಇವರು, ಅವರಿಗೆಲ್ಲ ಈ ಸಿರಿಧಾನ್ಯಗಳಂದರೆ 1 ಕೆಜಿ, 2 ಕೆಜಿ, 5 ಕೆಜಿ ಬೇಕಾಗ್ತಿರ್ತ ಅವರಿಗೆ ಕಟ್ ಕಳಿಸ್ತಿರ್ತೀವಿ ಸರ್. ನೀವೇ ಪಾಕೆಟ್ ಮಾಡಿ ಕಳಿಸ್ತಾ ಇರ್ತೀವಿ. ಸೊ ಇದು ಒಂಥರ ನಿಮಗೆ ಕೈಯಲ್ಲೇ ಕಾಸು ಬರ್ತಾ ಇರ್ತದೆ? ಕೈಯಲ್ಲೇ ಕಾಸು ನಿರಂತರವಾಗಿ. ಹೌದೌದು ಸರ್. ಈಗ ಒಮ್ಮಿಂದೊಮ್ಮೆಗೆ ಆ ಮಾರ್ಕೆಟಲ್ಲಿ ಎಷ್ಟು ಬೆಲೆ ಇರ್ತದೋ ಗೊತ್ತಿಲ್ಲ, ಕೊಟ್ಟು ಬಂದ್ಬಿಡೋದು, ಆ ಥರ ಸಮಸ್ಯೆ ಆಗುತ್ತೆ. ಆ ಥರ ಇಲ್ಲಿ ಹಾಗಲ್ಲ, ಒಳ್ಳೆ ಬೆಲೆ ಸಿಗ್ತದೆ. ಹೇಗೆ ನವಣಿ ಹೆಂಗೆ ಕೆಜಿ ಕೊಡ್ತೀರಾ ನೀವೆಲ್ಲ? ನೆವಣಿ 50 ರೂಪಾಯಿ ಕೆಜಿ ಇದೆ ಸರ್. ಹಾಂ ಹಾಂ, ಕೆಜಿ ಗಟ್ಟಲೆ ಪಾಕೆಟ್ ಮಾಡಿ ಇಟ್ಬಿಡ್ತೀರಾ? ಹಾಂ, ಕೆಜಿ ಗಟ್ಟಲೆ ಪಾಕೆಟ್ ಮಾಡ್ತೀವಿ. ಅವ್ರು ಹೆಂಗೆ ಕೇಳ್ತಾರೆ ಹಂಗ್ರಿ. ಈಗ ಒಬ್ರು ಕೆಲವೊಬ್ರು 5 ಕೆಜಿನೇ ಬೇಕಾಗಿರುತ್ತೆ, ಕೆಲವೊಬ್ರಿಗೆ 10 ಕೆಜಿ ಬರುತ್ತೆ. ಅದು ಆ ಥರ ಕೇಳಿ ನಾವು ಕೊಡ್ತೀವಿ ಸರ್. ನಿಮ್ಮ ತಂದೆಯವರು? ಅವರು ಭಾಳ ಇದಾಗಿತ್ತು ಸರ್, ಅವ್ರಿಗೆ ಹೆಲ್ತ್ ಸಮಸ್ಯೆ ಇತ್ತು ರೀ. ಎಷ್ಟು ವರ್ಷ ವಯಸ್ಸು? ಒಂದು 75 ಆಗಿತ್ತು ಸರ್ ಅವರು. ಹೌದಾ? ಹಾಂ ರೀ. 2 ವರ್ಷ ಆಯ್ತು ಸರ್. 2 ವರ್ಷ ಆಯ್ತು. 2 ವರ್ಷ ಆಯ್ತು. ಎಷ್ಟು ಜನ ಮಕ್ಕಳು ನೀವೆಲ್ಲ ನಿಮ್ಮ ತಂದೆಯವರಿಗೆ? ನಮ್ಮ ತಂದೆಯವರಿಗೆ 8 ಜನ ರೀ, 7 ಜನ ಹೆಣ್ಮಕ್ಳು ಸರ್. ಓ, ನೀವೊಬ್ಬರೇ ಮಗ? ಒಬ್ಬರೇ ಮಗರಿ. ಈಗ ನಿಮ್ಮ ದೊಡ್ಡವರು ಎಲ್ಲರೂ ಅಕ್ಕವ್ರು ಎಲ್ಲ ಹಾಕೋರಿ, ಎಲ್ಲರಿಗೂ ಮದುವೆ ಮಾಡಿಕೊಟ್ಟಿದ್ದೀರಿ? ಎಲ್ಲರ ಮದುವೆ. ಹಾಂ ಹಾಂ ಹಾಂ. ಈಗ ನಿಮಗೆ ಈಗ ನಿಮ್ಮ ತಾಯಿ ನೀವು ಇಬ್ಬರೇನಾ ಈಗ? ಹಾಂ, ನಮ್ಮ ಮಿಸ್ಸಸ್ ಅದ. ನಿಮಗೂ ಮದುವೆ ಆಗಿದೆ? ಮದುವೆ ಆಗಿದೆ. ಮಕ್ಕಳು? ಮಕ್ಕಳಾಗಿಲ್ಲ. ಹಾಂ ಹಾಂ. ನಿಮ್ಮ ತಾಯಿ, ನೀವು, ನಿಮ್ಮ ಮನೆಯವರು ಇದ್ದೀರಿ. ಈಗ ನಿಮಗೆ ಕೃಷಿಯಿಂದ ಒಂದು ಸುಖಿ ಕುಟುಂಬವನ್ನು ನಿರ್ವಹಣೆ ಮಾಡ್ಬೋದು ಅಂತ ಅನಿಸಿದೆಯಾ? ಖಂಡಿತ ಅನಿಸಿದೆ ಸರ್. ಹ್ಞೂ ಹ್ಞೂ, ಖಂಡಿತ ಕೃಷಿಯಿಂದನೂ ಬದುಕ್ಬೋದು ಅಂತ ಅನಿಸಿದೆ. ಕೃಷಿ ಖುಷಿ. ಹ್ಞೂ, ಕೃಷಿ ಖುಷಿ. ಖುಷಿ ಕೊಡುತ್ತೆ? ಖುಷಿ ಕೊಡುತ್ತೆ ಸರ್. ನಮ್ಮ ಆಕಾಶವಾಣಿ ಕಾರ್ಯಕ್ರಮ ಕೇಳ್ತಿರ್ತೀರಾ? 10ನೇ ಕ್ಲಾಸ್ದಿದ್ದೆ ನಾನು ಕೇಕೆ ಅಂತ ಬರ್ತೀನಿ ಸರ್. ಹೌದಾ? ಭಾಳ ಆಡಿನ ಬಂಡಿ ಕಾರ್ಯಕ್ರಮ ಮತ್ತು ಕರೆಗೊಂದಿಗೀತಿ ಅವೆಲ್ಲ ಭಾಳ ಫೇವ್ರೇಟ್ ಆಗಿಬಿಟ್ಟು ಸರ್. ಅವನಂತರ ತಪ್ಪದೇ ಕೇಳ್ತೀವಿ ಸರ್. ಈ ಕೃಷಿ ಕಾರ್ಯಕ್ರಮಗಳು ಕೇಳಿದ್ರೆ? ಖಂಡಿತ ಕೇಳಿದ್ವಿ ಸರ್. ಆಕಾಶವಾಣಿ ಯಾವ ರೀತಿ ನಿಮಗೆ ಸಹಾಯವಾಗಿದೆ? ಆಕಾಶವಾಣಿ ಕೃಷಿಯಲ್ಲಿ ಕೆಲವೊಂದು ಮಾಹಿತಿಗಳನ್ನ ಹೇಳ್ತಾರೆ ಸರ್. ಈಗ ಮೊನ್ನೆ ನೋಡ್ರಿ, 8 ದಿನ ಮಳೆ ಎತ್ಕೊಂಡಿತ್ತು, ಅದು ರೈತರಿಗೆ ಗೊತ್ತಿರಲಿಲ್ಲ. ಆದ್ರೆ ಆಕಾಶವಾಣಿಯಿಂದ ಕೇಳಿದ್ವಿ ನಾವು ಈ ತರ 8 ದಿನ ಮಳೆ ಹತ್ತುತ್ತ ಅನ್ನೋದು. ಅವಾಗ ನಾನು ಎಲ್ಲರಿಗೂ ಹೇಳಿದ್ದೆ ಮನೆಗೆ, ನಮ್ಮ ಮನೆಗೆ ಏನಂದ್ರೆ ನನಗೆ ನೀ ಹೇಳ್ದಂಗೆ ಆಗುತ್ತಲ್ಲ, ನಿನಗೆ ಎಲ್ಲಿಂದ ಗೊತ್ತಾಗುತ್ತೆ ಅಂತ ಕೇಳಿದ್ದಾರೆ. ಅವಾಗ ನನಗೆ ಆಕಾಶವಾಣಿ ಭಾಳ ಹೆಲ್ಪ್ ಆಗಿದೆ ಸರ್.